ಪುರುಷ ಉಡುಪಿಯ ಪುರುಷ ನೀನು ಚೆಲುವ ಶೀತಲ ಕರಿಗಿ ರಶ್ಮಿಯ ಮೇಳ ನಿನ್ನ ಮೈ ಮೇಲೆ ಕೀರ್ತಿಯ ಮೆರಳ ತಾಕಲು ಮರುಳ ನೀ ಬರುವ ವೇಳೆ ಕೂಟಿ ಹಸಿರಲ್ಲಿ ಈ ಬ್ಯೂಟಿ ಕನಸುಗಳು ಚೂಟಿ ಬಲ ಚೂಟಿ ನೀ ಮಾಡಿದೆ ಲೂಟಿ ಬಿಳಿ ಬಿಳಿ ಕನ್ನಲಿ ಪ್ರೀತಿಗೆ ಸೂರು ನೆನಪಿನ ನೌಕೆಯಲ್ಲಿ ಗುಣಗೋ ಕನಸಿನ ಕೋಣೆಯಿದೆ ಮುತ್ತಿನ ರಾಶಿಯಲ್ಲಿ ನಿನಗೋ ಸುಂದರ ಬಲವು ಇದೆ ಪ್ರೀತಿಯ ಸೆಳೆಗಳು ನಮ್ಮನ್ನು ಕರೆಯುತ್ತಿವೆ ನೆನಪಿನ ನೌಕೆಯಲ್ಲಿ ಗುಣಗೋ ಕನಸಿನ ಕೋಣೆಯಿದೆ ಮುತ್ತಿನ ರಾಶಿಯಲ್ಲಿ ನಿನಗೋ ಸುಂದರ ಬಲವು ಇದೆ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ನೀಲಕಂಠ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ ಮೈ ಮರೆದಿವೆ ಯಾಕೆ ಕೇಳಿ ಚೆಲುವೆ ಆಕಾಶದಲ್ಲಿಯ ನಮ್ಮ ಸೂರ್ಯ ಮುಳುಗದೆ ಮೈ ಮರೆತನು ಯಾಕೆ ಕೇಳಿ ಚೆಲುವೆ. ನಗುವು ಬಂಗಾರ ಮೌನ ಅಲಂಕಾರ ನಿನ್ನ ಅಂಗವನೋಡಿ ನಾನು ಕವಿಯ ತಂದ ಅಂದತೆ ಅಂದ ತಂದ ತಂದಾನ ಅಂದದ ಬೊಂಬೆಗೆ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ಬಂಗಾರಕ್ಕೆ ಬಂಗಾರದ ಒಡವೆ ಯಾಕೆ ಕೇಳಿ ತಂದನ ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದ ನಿನ್ನ ನಗುವು ಬಂಗಾರ ಮೌನ ಅಲಂಕಾರ ನಿನ್ನ ಅಂದವ ನೋಡಿ ನಾನು ಕವಿಯಾದಲ್ಲ ಅಂದಗೆ ಅಂದದಂದ ಚಂದನ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಕೇಳಿಬರುವ ಯುಗಳ ಧ್ವನಿಗಳು ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್ ಅವರವು. ಚಿತ್ರ ಮೀರಾ ಮಾಧವ ರಾಘವ. ಬಸಂತ ಬ್ಯೂಟಿಫುಲ್ ಬಸಂತ ತನ್ನ ತನ್ನಂತಾನೇ ತನ್ನಂತನ್ನಂತಾನೇ ಬಂತು ಬಂತು ಚಿಗುರು ಒಣ ಹಬ್ಬ ಚಿಗುರು ಹಸಿರಿಗೆ ಹಸಿರು ನಿಶಾನೆ ಾಯ್ತು ನಾಳಿನ ಚಿಂತೆ ಮರೆತಾಯ್ತು ಮುಕ್ತತೆ ಸರಳತೆ ಸಾಕೆ ನಗೆ ನೀನೇ ಸಿರಿಯಂತೆ ಮಾತಿಗೆ ಮಾತೆ ಚಿಗುರು ಮನಸ್ಸಿಗೆ ಮನಸ್ಸೇ ಚಿಗುರು ಒಲವಿಗೆ ಒಲವೇ ಹೆಸರು ಉಸಿರಿಗೆ ನಿನಗೆ ಹೆಸರು ಪ್ರಕಾಶ್ ಅವರ ಧ್ವನಿಯಲ್ಲಿ ಬಚ್ಚನ್ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಬಂದು ಹಾಕು ಹಾಜರಿ ನಿನ್ನಯ ನೋಟವೇ ಎಂಟನೇ ಅಚ್ಚರಿ ಇಂತಜಾರ್ ನಿನ್ನದೆ ಬಂದು ಹಾಕು ಹಾಜರಿ ನಿನ್ನಯ ನೋಟವೆ ಎಂಟನೇ ಅಚ್ಚರಿ ಏ ಫಾರ ಮಲ್ಲನ್ನ ಪಾಠನ ಮರೆತೆ ಹೋಯ್ತು ಏ ಫಾರಂಜು ಅಂತ ಹೇಳೋದ ರೂಢಿಯಾಯ್ತು ಅಂಜಲಿ ಅಂಜಲಿ ಅಂಜಲಿ ಅಂಜಲಿ ಯುವನ ಮನ ಭೀಮ ಹಾಕಿ I'm for you, lovely baby. Never, never. Hello, hello, hello. Nan mansu ille yello. Kale doite chamak challo. Kedu. Challu, challu, challu. Anagu vavumme challu. Naraga ilu pailu. Kedu. ಒಲೆ ನಿನ್ ಹಿಂದೆ ಸುತ್ತುವ ನೌಕರಿ ನನ್ಗೀಗ ಆಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ. ನಿನ್ ಹಿಂದೆ ಸುತ್ತುವ ನೌಕರಿ ನನ್ಗೀಗ ಆಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ. ಒಂದು ಎರಡು ಮೂರು ಎನಿಸುತ್ತಿದೆ ನನ್ನ ಉಸಿರು, ಬಂದು ಕೇಳೆ ಚೂರು ಅದರಲ್ಲೂ ನಿನ್ನದ ಹೆಸರು ಅಂಜಲಿ. Anjali, Anjali, Anjali. You wanna wanna be my happy? Never, never. I'm for you, lovely baby. Never, never. Hello, hello, hello. Nan mansu ille yello. Kare doite chamak challo kelu. Challu, challu, challu. Anagu babamme challu. Nana gairu bailu kelu. ಶ್ವೇತಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಡೇಂಜರ್ ಜೋನ್ ಚಿತ್ರದ ಗೀತೆ. ರವೀಂದ್ರ ಮುದ್ದಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತೀಶ್ ಆರ್ಯನ್. ಸಂತೋಷ್ ಹಾಗೂ ವೆಂಕಿ ಅವರ ಧ್ವನಿಗಳಲ್ಲಿ ಸ್ನೇಹವೇ ಪ್ರೀತಿ ಚಿತ್ರದ ಗೀತೆ. ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಮಾಡಿದ್ದಾರೆ ಘಟಿಕಾಚಲಂ. ಚಂದರ ಚಲುವಮ್ಮ ನಿನ್ನೇ ಪ್ರೀತಿಸುವೆ ಚಲುವೆ ಪೂಜಿಸುವೆ ಒಲವೇ ಚಂದರ ಚಲುವಮ್ಮ ನಿನ್ನೇ ಪ್ರೀತಿಸುವೆ ಚಲುವೆ ಪೂಜಿಸುವೆ ಒಲವೇ ಅಂದ್ರೆ ಹಿಂಗಿರ್ತಾಯ್ತ ದೇವರು ಎದುರಿಗೆ ಕಣ್ಣಿಗೆ ಕಾಣುವ ಹಂಗಿರ್ತಾಯ್ತ ನಿನ್ನ ನೋಡಿರೆ ನನ್ನ ಮನ ಹಾರಾಡಿರೆ ನಿನ್ನ ಸೇರಿ ನನ್ನ ಜೀವ ಹೋರಾಡಿರೆ ಏನೋ ನಮ್ಮ ನಿನ್ ಲವ್ ಇನ್ನ ಏನಾಗೈತೋ ಮಾತಾಗಿ ಒಲವಲಿ ಬೆರೆಸಿದ ಹೊಂಬಾಡಿ ನನ್ನಲ್ಲಿ ನನ್ನಲ್ಲಿ ಪೂರ್ತಿ ಬೆರೆಸಿದ ಮಹಾಮಹತ್ವ ನೀನೇನೆ ಎಲ್ಲ ಹೊಸತನು ಕಂಡು ನಾನು ನಿನ್ನಲ್ಲೇ ಆಲಯ ಮಾಡಿರುವೆ ನೋಟದ ತುಂಬ ಹುಣ್ಣಿಮೆ ಬೆಳಕನು ಚೆಲ್ಲಿರುವೆ ನಸುನಗಿರಿ ಹರುಷಧ್ವನಲಾಗಿ ಬರುತ್ತಿರುವೆ ಪ್ರಪಂಚವನ್ನೇ ಮರೆಸಿ ನನ್ನ ಪ್ರಪಂಚವಾಗಿ ನೀನಿರುವೆ ಪ್ರತಿಯ ಕ್ಷಣವೂ ಪ್ರತಿದಿನ ದಿನವೂ ಪ್ರಶಾಂತನಾಗ ಹಾಡಿರುವೆ ನನ್ನಲ್ಲಿ ಹರಿವ ಪ್ರೇಮ ಜೀವನದಿ ಚಿಕ್ಕ ರಾಜೇಶ್ ಅವರ ಧ್ವನಿಯಲ್ಲಿ ಕುರುಬನ ರಾಣಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಈ ರಾತ್ರಿ 10:30 ಪ್ರಸಾರ ಮಾಡುತ್ತೇವೆ.